ಬೆಳೆದಾರ ಮೇಲೆ ಬೋಗಡಿಯ ನಡೆಸಿದೆಯ ಪಾಪ ದೇಷ್ಟ ಸಾಕಿದೆಯ ರೋಮಾನಿ ದೇವಿಗೆಯ ಪಾಪ ದೇಷ್ಟ ಸಾಕಿದೆಯ ಕೆಂಪೊಂದ ತೋಟವಳೆ ಕೆಂಪೊಂದ ತೋಟವಳೆ ಕೆಂಪೊಂದ ತೋಟವಳೆ ಕೆಂಪೋಚದಾರ ಮೇಲೆ ಬೋಗಡೆಯ ನಡೆಸಿದೆಯ ರೂಪ ಪಿದ್ರೇಷ್ಟ ಸಾಕಿದೆಯ ರೂಪಮಾಣ ದೇವಿಗೆ ಯಾರೂಪ ಪಿದ್ರೇಷ್ಟ ಸಾಕಿದೆಯ ಕೆಂಪಂದೋಟಳೆ ಕೆಂಪಂದ ತೋಟಳೆ ಕೆಂಪಂದೋಟಳೆ ಕೆಂಪಂದು ತೋಟಳೆ ಕೆಂಪಂಚಿನ ಮೇಲೆ ಬುಗಡಿಯ ನಡೆಸಿದೆಯ ಪಾಪ ದೇಷ್ಟ ಸಾಕಿದೆಯ ರೋಮಾಣಿ ದೇವಿಗೆ ಪಾಪ ದೇಷ್ಟ ಸಾಕಿದೆಯ ಹಸರಂದೋಟವಳೆ ಹಸರಂದ ತೋಟವಳೆ ಹಸರಂದೋಟವಳೆ ಹಸರಂದ ತೋಟವಳೆ ಹಸರಾಚದಾರ ಮೇಲೆ ಬೋಗಡೆಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಹಸರಾಂದೋಟಳೆ ಹಸರಂದ ತೋಟಳೆ ಹಸರಾಂದೋಟಳೆ ಹಸರಂದ ತೋಟಳೆ ಮೇಲೆ ಬುಗಡಿಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಕರೆಯಂದೋಟವಳೆ ಕರೆಯಂದ ತೋಟವಳೆ ಕರೆಯಂದೋಟವಳೆ ಕರೆಯಂದ ತೋಟವಳೆ ಕರೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಕರಿಯಂದೋಟಳೆ ಕರಿಯಂದ ತೋಟಳೆ ಕರಿಯಂದೋಟಳೆ ಕರಿಯಂದ ತೋಟಳೆ ಕಯಾಂಜಿನ ಮೇಲೆ ಬುಗಡಿಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ನೀಲಂದೋಟವಳೆ ನೀಲಂದ ತೋಟವಳೆ ನೀಲಂದೋಟವಳೆ ನೀಲಂದ ತೋಟವಳೆ ನೀಲಾಚದಾರಿಯಲ್ಲಿ ಬೊಗಡೆಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ನೀಲಂದೋಟಳೆ ನೀಲಂದ ತೋಟಳೆ ನೀಲಂದೋಟಳೆ ನೀಲಂದ ತೋಟಳೆ ನೀಲಾಂಜನ ಮೇಲೆ ಬುಗಡಿಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಗಿಣಿಯಂದೋಟವಳೆ ಗಿಣಿಯಂದ ತಾಟವಳೆ ಗಿಣಿಯಂದೋಟವಳೆ ಗಿಣಿಯಂದ ತಾಟವಳೆ ಗಿಣಿಯ ಚದಾರ ಮೇಲೆ ಬೊಗಡೆಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಬಿಳಿ ಬಿಳಿ ಬಂದು ತೋಟಳೆ ಬಿಳಿಪಾಂದೋಟಳೆ ಬಿಳಿ ಬಂದು ತೋಟಳೆ ಬಿಳಿಪಾಂಚಿನ ಮೇಲೆ ಬೊಗಡಿಯ ನಡೆಸಿದೆಯ ಪಾಪಿದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿದ್ರೇಷ್ಟ ಸಾಕಿದೆಯ ಹಸರಂದೋಟವಳೆ ಹಸರಂದ ರುಕ್ಮಾಣಿ ದೇವಿಗೆ ಯಾರು ಪಾಪೆ ದೇಷ್ಟ ಸಾಕಿದೆಯ ಕೆಂಪಂದೋಟವಳೆ ಕೆಂಪಂದ ತಾಟವಳೆ ಕೆಂಪಂದೋಟವಳೆ ಕೆಂಪಂದ ತಾಟವಳೆ ಕೆಂಪಾಚ ದಾರಿ ಮೇಲೆ ಬೊಗಡೆಯ ನಡೆಸಿದೆ ಯಾರು ಪಾಪೆ ದೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿ ದೇಷ್ಟ ಸಾಕಿದೆಯ ಕೆಂಪಂದೋಟಳೆ ಕೆಂಪಂದ ತೋಟಳೆ ಕೆಂಪಂದೋಟಳೆ ಕೆಂಪಂದ ತೋಟಳೆ ಕೆಂಪಾಂಚಿನದಾರ ಮೇಲೆ ಭೂಗಡಿಯ ನಡೆಸಿದೆ ಯಾರು ಪಾಪಿ ದೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪೆ ದೇಷ್ಟ ಸಾಕಿದೆಯ ಕರೆಯಂದೋಟವಳೆ ಕರೆಯಂದ ತಾಟವಳೆ ಕರೆಯಂದೋಟವಳೆ ಕರೆಯಂದ ತಾಟವಳೆ ಕರೆಯಾಚೆ ದಾರಿ ಮೇಲೆ ಬೊಗಡೆಯ ನಡೆಸಿದೆ ಯಾರು ಪಾಪಿ ದೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ಕರಿಯಂದೋಟಳೆ ಕರಿಯಂದು ತೋಟಳೆ ಕರಿಯಂದೋಟಳೆ ಕರಿಯಂದು ತೋಟಳೆ ಕರಿಯಂಚಿನ ದಾರಿ ಮೇಲೆ ಬುಗಡಿಯ ನಡೆಸಿದೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪೆ ದೇಷ್ಟ ಸಾಕಿದೆಯ ನೀಲಂದೋಟವಳೆ ನೇಲಂದ ತಾಟವಳೆ ನೀಲಂದೋಟವಳೆ ನೇಲಂದ ತಾಟವಳೆ ನೀಲಾಚದಾರ ಮೇಲೆ ಬೊಗಡೆಯ ನಡೆಸಿದೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ನೀಲಂದೋಟಳೆ ನೀಲಂದ ತೋಟಳೆ ನೀಲಂದೋಟಳೆ ನೀಲಂದ ತೋಟಳೆ ನೀಲಾಂಚಿನದಾರ ಮೇಲೆ ಬುಗಡಿಯ ನಡೆಸಿದೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ಅಡಿಗೆಯ ಮನೆಯಲ್ಲೇ ಹರವತ ಗಂಗಲ ಸೇಂಬ ಬೆಳಗ್ಬಾತೇನತ್ತೆ ಬಯ ಬೇಡ ಅಡಿಗೆಯ ಮನೆಯಲ್ಲೇ ಹರವತ ಗಂಗಲ ಸೇಂಬ ಬೆಳಗ್ಬಾತೆ ಸಣ ಮಾತೆ ನಂಗೆ ಸಲೇವರು ಮಾತೆ ನಾತೆ ಬಯೇ ಬೇಡ ಬಯೇ ಬೇಡ ಸಣ ಮಾತೆ ನಂಗೆ ಸಲೇವರು ಕೇಳ ತಮ್ಮ ನನ್ನ ಮತ ನನಗೊಳ ಇಪ್ಪತ್ತ ವಾರ್ತೆ ಮಗಳ ಕೊಡೋತೆ ಮಗಳ ಕೊಡೋ ಇಪ್ಪತ್ತ ಮುಟ್ಟೆ ಬಂದರೆ ಉತ್ತದ ಸರ್ಪ ಸರ್ಪ ಸೋಬ್ರಾಯ ಸ್ವಾಮಿ ಮೊಟ್ಟೆ ಬಂದರೆ ನಿಜ ಉಂಟು ನಡೆ ನಾಗಪ್ಪ ಓತಕ್ಕೆ ನಡೆಯಪ್ಪ ಇನ್ನಾರು ಗಂಡರೇರೋ ನಡೆ ನಡೆ ನಾಗಪ್ಪ ಓತಕ್ಕೆ ನಡೆಯಪ್ಪ ಇನ್ನಾರು ಕಾಣ